ಆತ್ಮನು ನಾನೇ ಎನ್ನುವ ಸ್ಪಷ್ಟತೆ. ಯದಾ ಸರ್ವೇ ಪ್ರಮುಚ್ಯಂತೆ ಅತ್ರ ಬ್ರಹ್ಮ ಸಮಶ್ನುತೇ ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾ ಯೇಷ್ಯ ಹೃದಿ ಶ್ರಿತಾಃ ಅಥ ಮರ್ತ್ಯೋರ್ಮೃತೋ ಭವತಿ ಅತ್ರ ಬ್ರಹ್ಮ ಸಮಶ್ನುತಿ. ಯದಾ ಅಸ್ಯ ಇವನ ಹೃದಿಶ್ರಿತಾಃ, ಯಾವಾಗ ಇವನ ಅಂತಃಕರಣವನ್ನು ಆಶ್ರಯಿಸಿಕೊಂಡಿರುವಂತಹ ಏ ಕಾಮಾಹ ಕಾಮಗಳು ಅಂತೇನಿವೆಯೋ ಸರ್ವೇ ಪ್ರಮುಚ್ಯಂತೆ, ಅವೆಲ್ಲವೂ ಯಾವಾಗ ಇವನ ಅಂತಃಕರಣದಿಂದ ಬಿಡುಗಡೆ ಆಗಿ ಹೋಗುತ್ತವೆಯೋ. ಈ ಜ್ಞಾನದಿಂದಲೇ ಹೋಗಬೇಕು, ಇದೇನು ಕರ್ಮ ಮಾಡಿ ಖಾಲಿ ಮಾಡುವುದಲ್ಲ. ಏನು ಜ್ಞಾನ? ಇವು ಯಾವ ವೃತ್ತಿಗಳು ಅಂತಃಕರಣಕ್ಕೆ ಅಂಟ್ಕೊಂಡೇ ಇಲ್ಲ, ಭಾಸವಾಗ್ತದೆ, ಅನಿಸ್ತದೆ ಅವಿವೇಕದಿಂದಾಗಿ, ಅಜ್ಞಾನದಿಂದಾಗಿ. ವೃತ್ತಿಗಳು ಅಂತಃಕರಣದಲ್ಲಿ ಅಂಟಿಕೊಂಡಿದ್ದಾದರೆ ಇನ್ನೊಂದು ವೃತ್ತಿಗೆ ಅವಕಾಶ ಇರಲು ಸಾಧ್ಯವೇ? ಈ ಪುಸ್ತಕವು ಈ ಟೇಬಲ್ಗೆ ಅಂಟ್ಕೊಂಡು ಬಿಟ್ಟಿದ್ದಾದರೆ ಇನ್ನೊಂದು ಪುಸ್ತಕವನ್ನು ತರಲಿಕ್ಕೆ ಸಾಧ್ಯವೇ ಇಲ್ಲಿ? ಅಂತಃಕರಣ ಒಂದು ಟೇಬಲ್ ಇದ್ದಂಗೆ, ಆ ಟೇಬಲ್ ಮೇಲೆ ಅನೇಕ ಅನೇಕ ರಿಜಿಸ್ಟರ್ ಬರ್ತವೆ, ಫೈಲ್ ಬರ್ತವೆ, ಪೇಪರ್ ಬರ್ತವೆ, ಪೆನ್ ಬರ್ತವೆ, ಗುದ್ದುತ್ತಾರೆ, ಹೊಡಿತಾರೆ, ಯಾವ ಟೇಬಲ್ಗೆ ಅಂಟ್ಕೊಂಬುದಿಲ್ಲ. ಅಂತಃಕರಣ ಹೀಗೆ ಒಂದು ನದಿಯ ಪ್ರವಾಹದ ತಳ ಇದ್ದಂತೆ, ನದಿಯ ತಳ ಇದ್ದಂತೆ, ರಿವರ್ ಬೆಡ್ ಅಂತ ಕರಿತೀವಲ್ಲೋ ಆ ರಿವರ್ ಬೆಡ್ ಇದ್ದಂತೆ ಅನ್ನುವ ಈ ತಿಳುವಳಿಕೆಗಳು ಏನಾಗಬೇಕು? ಇವು ಸೆಟ್ಲ್ ಆಗಬೇಕು. ಆ ಮೂಲಕವಾಗಿ ಮಾತ್ರ ಅಂತಃಕರಣದ ಒಳಗಿರುವ ವೃತ್ತಿಗಳಿಂದ ನಿಮಗೆ ಬಿಡುಗಡೆ ಸಾಧ್ಯವೇ ವಿನಃ, ಖಾಲಿ ಮಾಡಲಿಕ್ಕೆ ಹೋಗ್ತೀನಿ ಅಂದರೆ ಅವು ಖಾಲಿ ಆಗುವುದಿಲ್ಲ. ಯಾಕಂದರೆ ಖಾಲಿ ಮಾಡಬೇಕು ಅನ್ನೋ ವೃತ್ತಿ ಹಂಗೆ ಇರ್ತದೆ. ಇನ್ನು ಅಂತಃಕರಣವನ್ನು ಖಾಲಿ ಮಾಡಬೇಕು ಅನ್ನೋದು ಕೂಡ ಒಂದು ವೃತ್ತಿ ಹೌದಲ್ಲೋ. ಯಾವಾಗ ಈ ಸಾಧಕನ ಹೃದಯದಲ್ಲಿ ಇರುವಂತಹ ಎಲ್ಲ ಪ್ರವೃತ್ತಿಗಳು ಕಾಮಗಳು ಬಿಡುಗಡೆಯನ್ನು ಹೊಂದುತ್ತವೆಯೋ ಅಂತ ಹೇಳ್ತಾರೆ. ಅವು ಬಿಡುಗಡೆ ಹೇಗೆ ಹೊಂತಾವು? ಯಾವುದರ ಮೆಡಿಸಿನ್ ನುಂಗೋದ್ರಿಂದ ಜ್ವರ ಬಿಡುಗಡೆ ಆದೀತು, ಕೆಮ್ಮು ಬಿಡುಗಡೆ ಆದೀತು, ಶೀತ ಬಿಡುಗಡೆ ಆದೀತು. ಅರ್ಥ ಮಾಡಿಕೊಡ್ರಿ, ಜ್ಞಾನದ ಗಾಂಭೀರ್ಯ ಏನು, ಜ್ಞಾನದ ಮಹತ್ವ ಏನು? ಜ್ಞಾನಾನಂತರವೂ ಅಜ್ಞಾನದಲ್ಲಿ ಕೊಚ್ಚಿ ಹೋಗ್ತಾ ಇದ್ದೇನೋ ಏನೋ ಅಂತ ಅನಿಸ್ತದ, ಆ ಅನಿಸಿಕೆ ಅದು ಭ್ರಾಂತಿ, ಅದು ಮಿಥ್ಯ ಅನ್ನುವುದನ್ನು ಜ್ಞಾನದಿಂದಲೇ ಗುರುತಿಸಬೇಕು. ಕ್ಯಾ ಬಾತ್ ಹೇ, ಇಷ್ಟು ಜ್ಞಾನವು ಪರಿಪಕ್ವವಾಗಿರಬೇಕು. ಯಾವ ಕ್ಷಣ ಈ ಮುಮುಕ್ಷುವಿನ ಅಂತಃಕರಣದಲ್ಲಿಯ ಎಲ್ಲ ಪ್ರಕಾರದ ಸರ್ವೇ ಕಾಮಾಹ ಅಂತಿದೆ, ಎಲ್ಲ ಪ್ರಕಾರದ ಪ್ರವೃತ್ತಿಗಳು ಅನಿಸಿಕೆಗಳು ಭಾವನೆಗಳು ಅವೆಲ್ಲವೂ ಕ್ಷಣಿಕ, ಅವೆಲ್ಲವೂ ಸತ್ಯ ಅಲ್ಲ, ಬರೀ ತೋರಿಕೆ ಮಾತ್ರ. ಅನಿಸ್ತದ, ನೀನು ಗಮನವನ್ನು ಇಟ್ಟಿಲ್ಲ, ಎಚ್ಚರವನ್ನು ಹೊಂದಿಲ್ಲ. ಇವುಗಳ ಹಾವುಗಳ ಇರುವಿಕೆನೇ ಸತ್ಯ ಅಲ್ಲ, ತೋರುತ್ತಾವಷ್ಟೇ. ಮರುಮರೀಚಿಕೆಯೇ ತೋರಿದಂತೆ ತೋರುತ್ತಾವೆ ಮೃಗಜಲ. ಯಾವಾಗ ಈ ಪ್ರಕಾರವಾಗಿ ಜ್ಞಾನದಿಂದ ಅವೆಲ್ಲವೂ ಬಿಟ್ಟು ಹೋಗಿವೆ ಅನ್ನುವುದು ಸ್ಪಷ್ಟವಾಗ್ತದೋ ಆವಾಗ ಮರ್ತ್ಯಹ ಅಮೃತ ಭವತಿ, ದಟ್ಸ್ ಇಟ್. ಆವಾಗ ಈ ಜೀವಾತ್ಮ ಏನಾಗಿಬಿಡ್ತಾನೆ, ಇವನು ಪರಮಾತ್ಮ ಸ್ವರೂಪನಾಗಿ ಉಳಿದ್ಬಿಡ್ತಾನೆ, ಬ್ರಹ್ಮನೇ ಆಗಿಬಿಡ್ತಾನೆ. ಆ ಕ್ಷಣವೇ ಬಂತು ನೋಡ್ರಿ ಪ್ರಾಬ್ಲಮ್. ಹಾಗಾದ್ರೆ ಮುಂಚೆ ಬ್ರಹ್ಮ ಇದ್ದಿದ್ದಿಲ್ವೋ? ಈ ತಿಳುವಳಿಕೆ ಆಗೋ ಪೂರ್ವದಲ್ಲಿ ಬ್ರಹ್ಮ ಇದ್ದಿದ್ದಿಲ್ವೋ? ಅವನು ಮರ್ತ್ಯನು ಬ್ರಹ್ಮನಾಗಿಬಿಡ್ತಾನೆ, ಆಗೋದೇನೂ ಇಲ್ಲ. ಇಲ್ಲಿ ನಾನು ಬ್ರಹ್ಮನೇ ಅನ್ನೋದನ್ನು ಸ್ಪಷ್ಟ ಮಾಡಿಕೊಳ್ತಾನೆ ಅಷ್ಟೇ, ಅವನಿಗೆ ಸ್ಪಷ್ಟವಾಗಿಬಿಡ್ತದೆ ನಾನು ಬ್ರಹ್ಮನೇ. ಅತ್ರ ಬ್ರಹ್ಮ ಸಮಷ್ಣುತೆ, ಅವನು ಈ ದೇಹದಲ್ಲಿ ಇರುವಾಗಲೇ ಸಮಷ್ಣುತೆ, ಸಮ್ಯಕ್ ಅಷ್ಣುತೆ, ಈ ದೇಹ ಇನ್ನೂ ಇರುವಾಗಲೇ ತಿಳ್ಕೋಬೇಕಾದದ್ದನ್ನು ತಿಳ್ಕೊಂಡ. ಯಸ್ಮಿನ್ ವಿಜ್ಞಾತ ಸರ್ವಂ ವಿಜ್ಞಾತಂ ಭವತಿ, ತಿಳಿಯಬೇಕಾದದ್ದೇನೋ ಅದನ್ನು ಅವನು ತಿಳಿದುಕೊಂಡ. ಬ್ರಹ್ಮೈವ ಭವತಿ ಇತ್ಯರ್ಥ, ಬ್ರಹ್ಮನೇ ಆಗುತ್ತಾನೆ ಅನ್ನುವುದು ಇದರರ್ಥ. ಭಾಷ್ಯ ಏವಂ ಪರಮಾರ್ಥ ಆತ್ಮದರ್ಶಿನಃ ಯದಾ ಯಸ್ಮಿನ್ ಕಾಲೇ ಸರ್ವೇ ಕಾಮಾಃ ಕಾಮಯಿತವ್ಯಸ್ಯ ಅನ್ಯಸ್ಯ ಅಭಾವಾತ್ ಪ್ರಮುಚ್ಯಂತೆ ವಿಶೀರ್ಯಂತೆ ಅಸ್ಯ ಪ್ರಾಕ್ ಪ್ರತಿಬೋಧಾತ್ ವಿದುಷಃ ಹೃದಿ ಬುದ್ಧೌ ಆಶ್ರಿತಾಃ ಆಶ್ರಿತಾಃ ಬುದ್ಧೌ ಶ್ರಿತಾಃ ಈಸ್ ಈಕ್ವಲ್ ಟು ಆಶ್ರಿತ. ಪಾರಮಾರ್ಥಿಕ ತತ್ವವನ್ನು ತಿಳಿದವನು, ಆ ಪಾರಮಾರ್ಥಿಕ ತತ್ವವು ನಾನೇ ಎಂದು ಕಂಡುಕೊಂಡವನು. ಯಾವ ಕ್ಷಣದಲ್ಲಿ ಅದನ್ನು ಕಂಡುಕೊಂಡ? ಅದು ನಾನೇ ಎನ್ನುವುದನ್ನು ಸ್ಪಷ್ಟ ಮಾಡಿಕೊಳ್ಳುವಾಗಿನ ಕ್ಷಣ ಹೇಗಿರ್ತದೆ? ಯಸ್ಮಿನ್ ಕಾಲೇ ಕಸ್ಮಿನ್ ಕಾಲೇ ಯಾವ ಕಾಲದಲ್ಲಿ ಹೀಗಿರ್ತದೆ? ಯಾವ ಕಾಲದಲ್ಲಿ ಸರ್ವೇ ಕಾಮಾಃ ಇಚ್ಛಿಸುವಂತಹ ಬಯಸುವಂತಹ ಪ್ರವೃತ್ತಿಗಳಿಂದ ಕೂಡಿದ ಎಲ್ಲ ಕಾಮನೆಗಳು ಇವೆಲ್ಲವೂ ಮೊದಲು ಅವನ ಅಂತಃಕರಣವನ್ನು ಆಶ್ರಯಿಸಿಕೊಂಡಿದ್ದು, ಅವನ ಬುದ್ಧಿಯನ್ನು ಅವನ ಅಂತಃಕರಣವನ್ನು ಆಶ್ರಯಿಸಿಕೊಂಡಂತಹ ಪ್ರಾಕ್ ಪ್ರತಿಬೋಧಾತ ಅಂದರೆ ಎಚ್ಚರ ಆಗದಾನು ಆತ್ಮನೇ ಎಂದು ಎಚ್ಚರ ಆಗುವ ಪೂರ್ವದಲ್ಲಿ ಜ್ಞಾನಿಯ ಹೃದಯವನ್ನು ಬುದ್ಧಿಯನ್ನು ಎಲ್ಲ ಕಾಮನೆಗಳು ಆಶ್ರಯಿಸಿಕೊಂಡು ಇದ್ದವು. ಬುದ್ಧೌ ಶ್ರಿತಾಃ ಆಶ್ರಿತಾಃ ಮತ್ತೆ ಇನ್ನೆಲ್ಲೇ ಆಶ್ರಯಿಸಿಕೊಂಡಿರ್ಲಿಕ್ಕೆ ಸಾಧ್ಯ? ನಮ್ಮ ಆಸೆಗಳು ಇಚ್ಛೆಗಳು ಅವಕ್ಕೆ ವಾಸ ಮಾಡಲಿಕ್ಕೆ ಬೇರೆ ಇನ್ಯಾವ ಸ್ಥಾನ ಇದೆ? ಅಂತಃಕರಣ ಬಂದುಬಿಟ್ಟು ಬೇರೆ ಯಾವ ಸ್ಥಾನವೂ ಇಲ್ಲ. ಬಾಹ್ಯಕರಣಗಳು ಅವುಗಳವುಗಳ ಸ್ವಭಾವಕ್ಕೆ ಏನು ಅದನ್ನು ಮಾತ್ರ ಹಿಡ್ಕೋತವೆ. ಕಣ್ಣು ರೂಪವನ್ನು ಮಾತ್ರ ಹಿಡ್ಕೋತದೆ, ಶ್ರವಣೇಂದ್ರಿಯ ಶಬ್ದನ ಮಾತ್ರ ಹಿಡ್ಕೊಳ್ತದೆ, ಅಂತಃಕರಣ ಎಲ್ಲವನ್ನು ಸಹಿಸಿಕೊಳ್ತದೆ. ಬುದ್ಧವು ಶಿತಾಹ ಆಶ್ರಿತಾಹ. ಏನಾಯ್ತು ತಾತ್ಪರ್ಯ? ಜ್ಞಾನಿಯು ಯಾವನು ತನ್ನ ಸ್ವರೂಪವು ಆತ್ಮ ಎನ್ನುವುದನ್ನು ಸ್ಪಷ್ಟ ಮಾಡಿಕೊಂಡಿದ್ದಾನೋ ಆ ಜ್ಞಾನಿಯು ಸ್ಪಷ್ಟವಾಗುವ ಪೂರ್ವದಲ್ಲಿ ಪ್ರತಿಬೋಧಾತ್ ಪ್ರಾಕ್ ಪೂರ್ವದಲ್ಲಿ ತಿಳುವಳಿಕೆ ಮೂಡುವ ಪೂರ್ವದಲ್ಲಿ ಆ ಜ್ಞಾನಿಯ ಹೃದಯ ಅರ್ಥಾತ್ ಬುದ್ಧಿ ಅರ್ಥಾತ್ ಅಂತಃಕರಣವನ್ನು ಎಲ್ಲ ಕಾಮಗಳು ಆಶ್ರಯಿಸಿಕೊಂಡಿದ್ದವು. ಆ ಆಶ್ರಯಿಸಿಕೊಂಡಿರುವಂಥ ಎಲ್ಲ ಕಾಮಗಳು ಯಾವಾಗ ಬಿಡುಗಡೆಯನ್ನು ಹೊಂದುತ್ತವೋ ಆವಾಗ ಇವನು ಜ್ಞಾನಿ ಅನಿಸಿಕೊಳ್ತಾನೆ. ಬುದ್ಧಿರ್ಹಿ ಕಾಮಾನ ಆಶ್ರಯ ನ ಆತ್ಮ. ಹಾಗೂ ನಮಗೆ ಜಿಜ್ಞಾಸದಲ್ಲಿ ಇದು ಸ್ಪಷ್ಟ ಇದೆ, ಏನಾದರೂ ಏನನ್ನಾದರೂ ಆಶ್ರಯಿಸಿದ್ದಾದರೆ ಅದು ಬುದ್ಧಿಯನ್ನು ಆಶ್ರಯಿಸಬಹುದೇ ವಿನಃ ಆತ್ಮನನ್ನು ಆಶ್ರಯಿಸಿಕೊಂಡು ಯಾವೂ ಇರೋದಿಲ್ಲ. ಬುದ್ಧಿ ಮಾತ್ರ ಈ ಎಲ್ಲ ಅನಾತ್ಮಗಳೇ ಆಶ್ರಯವನ್ನು ಕೊಡುತ್ತದೆ, ಏಕೆಂದರೆ ತಾನೂ ಅನಾತ್ಮನೇ ತಾನೆ. ಕಳ್ಳನು ಕಳ್ಳನಿಗೆ ಆಶ್ರಯ ಕೊಡ್ತಾನೆ, ಸುಳ್ಳನು ಸುಳ್ಳನಿಗೆ ಆಶ್ರಯ ಕೊಡ್ತಾನೆ, ಮೂರ್ಖನು ಮೂರ್ಖನಿಗೆ ಆಶ್ರಯ ಕೊಡ್ತಾನೆ. ಬುದ್ಧಿಯು ಅನಾತ್ಮ, ಕಾಮಾದಿ ಪ್ರವೃತ್ತಿಗಳು ಅನಾತ್ಮ. ಬನ್ನಿರಿ ಇಲ್ಲೇ ಬರ್ರಿ, ಆತ್ಮ ಕರೆಯೋದಿಲ್ಲ ಬರ್ರಿ ಅಂತ. ಏಕೆಂದರೆ ನೀರು ತೆರೆಯನ್ನು ಬಾ ಎಂದು ಬಯಸೀತೆ, ಅಲೆಯನ್ನು ನೊರೆಯನ್ನು ಬನ್ನಿ ಬನ್ನಿ ಎಂದು ಬಯಸೀತೆ. ಯಾಕೆ ಬಯಸೋದಿಲ್ಲ? ಎಲ್ಲೆಲ್ಲಿಯೂ ನೀರೇ. ಆತ್ಮನು ಕಾಮಗಳನ್ನು ಬನ್ನಿ ಬನ್ನಿ ಅಂತ ಬಯಸುವ ಅವಶ್ಯಕತೆ ಇಲ್ಲ, ಎಲ್ಲೆಲ್ಲಿಯೋ ಆತ್ಮನೇ. ಆದರೆ ದುರ್ದೈವ ಈ ಫೆಲೋ ಇದ್ದಾನಲ್ಲ ಅಜ್ಞಾನಿ, ಇವನು ಆತ್ಮನನ್ನು ತಿಳಿಯದಿದ್ದರಿಂದಾಗಿ ಇವನ ಅಂತಃಕರಣವು ಬಯಸ್ತದೆ ಬನ್ನಿ ಬನ್ನಿ ಅಂತ ಬಯಸ್ತದೆ. ಜ್ಞಾನಿಯು ಬಯಸೋದಿಲ್ಲ, ಏಕೆಂದರೆ ಅನಾತ್ಮದಲ್ಲಿ ಬಯಕೆ ಆದಾವೇ ವಿನಃ ಅನಾತ್ಮನಿಗೆ ಅನಾತ್ಮದಲ್ಲಿ ಬಯಕೆ ಆದಾವೇ ವಿನಃ ಆತ್ಮನಲ್ಲಿ ಯಾವ ಬಯಕೆಯೂ ಆಗುವ ಸಾಧ್ಯತೆ ಇಲ್ಲ. ಬುದ್ಧಿರ್ಹಿ ಕಾಮಾನ ಆಶ್ರಯ ನ ಆತ್ಮ. ಕಾಮ ಸಂಕಲ್ಪ ಇತ್ಯಾದಿ ಶ್ರುತ್ಯಂತರಾಚ್ಚ ಏನು ಆಫ್ಟರ್ ಆಲ್ ಕಾಮ ಅಂದ್ರೆ ಏನು? ಸಂಕಲ್ಪ, ಸಂಕಲ್ಪವೇ ಕಾಮ. ಇತ್ಯಾದಿ ಶ್ರುತ್ಯಂತರಾಚ್ಚ ಈ ಪ್ರಕಾರವಾಗಿ ನಮಗೆ ಬೇರೆ ಶ್ರುತಿಯಲ್ಲಿ ಬೃಹದಾರಣ್ಯಕ್ಕೆ ಕಂಡುಬರುತ್ತದೆ. ಅಥ ತದಾ ಮರ್ತ್ಯಃ ಪ್ರಾಕ್ ಪ್ರಬೋಧಾತ್ ಆಸೀತ್ ಸಹ ಪ್ರಬೋಧ ಉತ್ತರಕಾಲಂ ಅವಿದ್ಯಾ ಕಾಮಕರ್ಮಲಕ್ಷಣಸ್ಯ ಮೃತ್ಯಃ ವಿನಾಶಾತ್ ಅಮೃತಃ ಭವತಿ. ಮರ್ತ್ಯಃ ಲಾಜಿಕಲ್ ಉತ್ತರ ಕೊಡ್ತಾರೆ. ಮರ್ತ್ಯಃ ಇವನು ಮರಣ ಜನ್ಮ ಮರಣಕ್ಕೆ ಒಳಪಟ್ಟಂತಹ ಜೀವಾತ್ಮ. ಪ್ರಾಕ್ ಪ್ರಬೋಧ ಪ್ರಬೋಧಾತ್ ಆಸೀತ್ ಇವನು ಜ್ಞಾನಪೂರ್ವದಲ್ಲಿಯೂ ಇದ್ದ. ಹೇಗಿದ್ದ ಸಹ ಅವನು ಹೇಗಿದ್ದ ಅಂದರೆ ಈ ಎಲ್ಲ ಕಾಮಗಳಿಂದ ಕೂಡಿದವನಾಗಿದ್ದ. ಹಾಗೆ ಕಾಮಗಳಿಂದ ಕೂಡಿದವನಾಗಿದ್ದನೇ ಇದ್ದಾನೋ ಸಹ ಪ್ರಬೋಧ ಉತ್ತರ ಕಾಲಂ ಜ್ಞಾನಾನಂತರದ ಕಾಲದಲ್ಲಿ ಅವಿದ್ಯಾ ಕಾಮ ಕರ್ಮ ಲಕ್ಷಣಸ್ಯ ಅವಿದ್ಯಾ ಕಾಮ ಕರ್ಮ ಎನ್ನುವ ಲಕ್ಷಣಗಳಿಂದ ಕೂಡಿದ ಮತ್ತು ಮೃತ್ಯು ಎನಿಸಿಕೊಂಡವನನ್ನೇ ನಾಶ ಮಾಡಿಕೊಂಡಿದ್ದರಿಂದಾಗಿ ಅಮೃತ ಭವತಿ. ಮೃತ್ಯು ಅನ್ನೋನೇ ನಾಶ ಹೋಗಿದ್ದಾನೆ. ದೇವತೆಗಳಿಗೂ ಮೃತ್ಯು ನಾಶ ಆಗುವುದಿಲ್ಲ, ಇಷ್ಟರ ನಮ್ಗೆ ಗೊತ್ತಿರಬೇಕು. ಮೃತ್ಯುವಿನ ಕೆಲಸ ಮರ್ತ್ಯರ ಜೊತೆಗಿನೇ ವಿನಃ ದೇವತೆಗಳ ಜೊತೆ ಕೆಲಸ ಇಲ್ಲ ಅವನಿಗೆ. ಅವರು ಪುಣ್ಯಗಳ ಮುಗಿದಷ್ಟ ಪುನಃ ಮತ್ತೆ ಮರ್ತ್ಯ ಲೋಕಕ್ಕೆ ಬರ್ತಾರೆ ಅನ್ನೋದಷ್ಟೇ ವಿನಃ ಅವರು ಸತ್ತು ಬರ್ತಾರೆ ಅಂತ ಹೇಳೋದಿಲ್ಲ. ಇವನು ಸತ್ತು ಹೋಗ್ತಾನೆ. ಮರ್ತ್ಯ ಲೋಕದಲ್ಲಿ ಸಾಯ್ತಾನೆ ಮತ್ತು ಅನ್ಯ ಲೋಕಗಳಿಗೆ ಪ್ರಯಾಣ ಮಾಡ್ತಾನೆ. ಹಾಗೆ ಎಲ್ಲಿಯೂ ಪುರಾಣದಲ್ಲಿ ಹೇಳಿಲ್ಲ ಏನು ದೇವತೆಗಳು ಸಾಯ್ತಾರೆ ಆಮೇಲೆ ಮರ್ತ್ಯ ಲೋಕಕ್ಕೆ ಬರ್ತಾರೆ ಅಂತ ಹೇಳಿಲ್ಲ. ಪುಣ್ಯಗಳು ಮುಗಿತವೆ, ಈ ಮರ್ತ್ಯ ಲೋಕಕ್ಕೆ ಮತ್ತೆ ಹುಟ್ಟಿ ಬರ್ತಾರೆ ಅಷ್ಟೇ. ಹೀಗಾಗಿ ಈ ಮನುಷ್ಯ ಲೋಕವನ್ನು ಬಿಟ್ಟು ಬೇರೆ ಏನು ಯಾವ ಲೋಕದಲ್ಲಿಯೂ ಕೂಡ ಮೃತ್ಯುವಿಗೆ ಕೆಲಸ ಇಲ್ಲ. ಇದನ್ನು ಸ್ವಲ್ಪ ತಿಳ್ಕೋಬೇಕು ನಾವು. ಅಂತಹ ಮೃತ್ಯುವೇ ಅವಿದ್ಯಾ ಕಾಮ ಕರ್ಮಗಳಿಂದ ಸಹಿತನಾದಂತಹ ಈ ಅಜ್ಞಾನಿಯು ಜ್ಞಾನದಲ್ಲಿ ಕಳೆದುಕೊಂಡು ಬಿಡ್ತಾನೆ. ಏನನ್ನು ಕಳ್ಕೊಳ್ತಾನೆ? ಮೃತ್ಯುವನ್ನೇ ಕಳ್ಕೊಂಡ್ಬಿಡ್ತಾನೆ. ಹೀಗಾಗಿ ಅಮೃತ ಭವತಿ, ಅವನಿಗೆ ನಾಶ ಮಾಡೋರು ಯಾರೂ ಇಲ್ಲ. ಅಮೃತ ಭವತಿ ಗಮನ ಪ್ರಯೋಜಕಸ್ಯ ಮೃತ್ಯೋ ವಿನಾಶಾತ್ ಗಮನ ಅನುಪಪತ್ತಿ. ಮೃತ್ಯುವಿನ ಜೊತೆ ನಮ್ಮದು ಫ್ರೆಂಡ್ಶಿಪ್ ಇತ್ತು ಅಂತಂದರೆ ಗಮನಾಗಮನಗಳು ಇರುತ್ತವೆ. ಗಮನಾಗಮನ ಅಂದ್ರೆ ಏನು? ಹೋಗೋದು ಬರೋದು. ಮುಗಿತನಪ್ಪ ಬಂದ್ಬಿಡು ಇಲ್ಲೇ ಗಂಧರ್ವ ಲೋಕಕ್ಕೆ ಬಂದ್ಬಿಡು, ಆಮೇಲೆ ಮುಗಿತಾ ಇನ್ನಡಿನೇ ವಾಪಸ್ಸು. ಈ ಗಮನಾಗಮನಗಳು, ಯಾತಾಯಾತಗಳು, ಹೋಗೋದು ಬರೋದು ಯಾರಿಗಿರ್ತಾವೆ? ಯಾರಿಗಿರ್ತಾವೆ? ಮನುಷ್ಯನಿಗೆ, ಅವಿದ್ಯಾಸ್ಥ ಮನುಷ್ಯನಿಗೆ. ಇದರ ಡಿಪಾರ್ಟ್ಮೆಂಟನ್ನು ಹ್ಯಾಂಡಲ್ ಮಾಡೋನು ಯಾರು ಅಂತಂದರೆ ಯಮ, ಮೃತ್ಯು ದೇವತ. ಈ ಡಿಪಾರ್ಟ್ಮೆಂಟ್ ನೋಡ್ಕೋತಾನೆ. ಅದಕ್ಕೆ ಯಾತಾಯಾತ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ. ನಾವು ಮಾಡಿದ್ವಿ ಆ ಫಂಕ್ಷನ್ ಟೈಮಿಗೆ, ಒಂದು ಎರಡು ಮೂರು ಮಂದಿ ನಿಲ್ಲಿಸಿದ್ವಿ. ಅವು ಲಾ ಆ್ಯಂಡ್ ಆರ್ಡರ್ ಎಷ್ಟು ವೀಕ್ ಇದ್ವು ಅಂತಂದರೆ, ನಾವು ಪಾರ್ಕಿಂಗ್ ಮಾಡಿದ ಜಾಗಕ್ಕೆ ಯಾವ ವಾಹನಗಳು ಹೋಗಲೇ ಇಲ್ಲ, ಎಲ್ಲ ಒಳಗೆ ಬಂದು. ಸೊ ನಮ್ಮದು ಲಾ ಆ್ಯಂಡ್ ಆರ್ಡರ್ ತುಂಬ ವೀಕ್ ಇತ್ತು. ಆದರೆ ಮೃತ್ಯುವಿನ ಲಾ ಆ್ಯಂಡ್ ಆರ್ಡರ್ ಅಷ್ಟು ವೀಕ್ ಇರೋದಿಲ್ಲ. ಬಟ್ ಎನಿವೇ, ಯಾವಾಗ ಅವಿದ್ಯಾ ಕಾಮ ಕರ್ಮಗಳನ್ನು ಕಳ್ಕೊಳ್ತೀವಿ ಆವಾಗ ಮೃತ್ಯುವಿಗೆ ಅಲ್ಲಿ ಏನೂ ಕೆಲಸ ಇಲ್ಲ. ಏಕೆಂದರೆ ಗಮನ ಪ್ರಯೋಜಕಸ್ಯ ಮೃತ್ಯೋಹೋ ವಿನಾಶಾತ್ ಗಮನ ಅನುಪತ್ತೇಹೇ. ಗಮನಾಗಮನಗಳನ್ನು ಮಾಡುವಂತಹ ಮೃತ್ಯುವೇ ಅಲ್ಲಿ ಇಲ್ಲದೇ ಇದ್ದರಿಂದಾಗಿ ಗಮನಾಗಮನ ಅನ್ನೋದೇ ಆತ್ಮನಿಗಿರೋದಿಲ್ಲ. ಗಮನ ಅನುಪಪತ್ತೇಹೇ. ಮತ್ತು ಏನರ್ಥ ನಾವ ನೋಡ್ರಿ, ಜೀವಾತ್ಮ ದೇಹ ಬಿಟ್ಟು ಹೋಗ್ತಾನೆ ಅಂತೀವಿ. ನಚಿಕೇತನ ತಲೆ ಓಡ್ತದೆ, ಸತ್ತು ಹೋದ್ರು ಅವ ಇಲ್ಲಿಲ್ಲ, ಅವ ಹೋಗ್ಯಾನ. ಏ ಹುಚ್ಚ, ಇಲ್ಲೇ ಇರ್ತಾರವರು. ಒಬ್ರು ಅಂತಾರೆ ಇರ್ತಾರೆ, ಒಬ್ರು ಅಂತಾರೆ ಏನು ಇದರರ್ಥ? ನಿನಗೆಲ್ಲ ಗೊತ್ತಿರಬೇಕಲ್ವಾ. ಈಗ ನಾವು ಅಭ್ಯಾಸ ಮಾಡಿದ್ಮೇಲೆ ಏನಾಗ್ತಾ ಇದೆ? ಇವನು ದೇಹ ಬಿಟ್ಟು ಹೋದ ಅಂತ ಹೇಳಲಿಕ್ಕಾಗೋದಿಲ್ಲ. ಆತ್ಮ ಎಲ್ಲಿ ಹೋಗೋದಿಲ್ಲ, ದೇಹದಿಂದ ಇದ್ದಾನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಈಗ ದೇಹ ಆಗಲೇ ನಾರಲಿಕ್ಕೆ ಶುರು ಆಗಿದೆ, ಕೊಳೆಯಲಿಕ್ಕೆ ಶುರು ಆಗಿದೆ. ಮತ್ತು ಏನಾತಿವನಿಗೆ? ಈ ಆತ್ಮನಿಗೇನಾಯ್ತು? ಭಾರಿ ಚಂದ ಉತ್ತರ ಕೊಡ್ತಾರೆ, ಪ್ರದೀಪ ನಿರ್ವಾಣವತ್. ಕೋಣೆಯಲ್ಲಿರುವ ದೀಪ ಕೋಣೆ ಬಿಟ್ಟು ಹೋಗುವುದಿಲ್ಲ, ಕೋಣೆಗೆ ಅಂಟ್ಕೊಂಡು ಇರುವುದಿಲ್ಲ. ಐ ರಿಪೀಟ್, ಕೋಣೆಯಲ್ಲಿರುವ ದೀಪ ಹೋಗೋದು ಬರೋದು ಸಾಧ್ಯ ಇದೆ ಯಾವಾಗ ಮೃತ್ಯುವಿನ ಆಟ ನಡೀತಾ ಇರ್ತದೆ, ಗಮನಾಗಮನ ಪ್ರಯೋಜನಗಳಿರ್ತವೆ, ಆವಾಗ ಮೃತ್ಯುವಿನ ಆಟ ನಡೀತಾ ಇರ್ತದೆ, ಆವಾಗ ಆ ದೀಪ ತಗೊಂಡು ಹೋಗ್ತಾನೆ ಅಂತ ನಾವು ಹೇಳಬಹುದು. ಉಪನಿಷತ್ತಿನಲ್ಲಿ ಕೆಲವು ಕಡೆ ಬರ್ತದೆ, ಸೂರ್ಯನ ಕಿರಣಗಳ ಜೊತೆ ಅವನು ಪ್ರಯಾಣ ಮಾಡ್ತಾನೆ, ಒಬ್ಬನು ಮುಸುಕಿನ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾನೆ, ಹೊಗೆ ತುಂಬಿದ ಹೊಗೆಯಿಂದ ತುಂಬಿದ ಮುಸುಕಿನ ಮಾರ್ಗದಲ್ಲಿ, ಒಬ್ಬನು ಬೆಳಕಿನ ಮಾರ್ಗದಲ್ಲಿ ಹೋಗ್ತಾನೆ. ಆ ಬೆಳಕಿನ ಮಾರ್ಗ ಒಂದು ಒಂದು ಒಂದು ಗುಹೆ ಇದ್ದಂತೆ ಇರ್ತದೆ, ಒಂದು ಕೊಳವೆ ಇದ್ದಂತಿರ್ತದೆ. ಆ ಕೊಳವೆಯಿಂದ ಅಂತ ಸಕ್ಕಾಗ್ತಾನೇನೋ ಗೊತ್ತಿಲ್ಲ, ಸೆಳೆಯಲ್ಪಡ್ತಾನೆ ಅಂತ ಕಾಣಿಸ್ತದೆ. ಅದು ದೊಡ್ಡ ದೊಡ್ಡ ಮಷೀನ್ ಇರ್ತಾವ ಮೇಲೆ, ಈಗೆಲ್ಲ ಮಷೀನ್ ಬಂದವ ನೋಡಿ, ಈಗ ಪೈಪ್ ಲೈನ್ ಎಲ್ಲ ಕ್ಲಿಯರ್ ಮಾಡೋ ಮಷೀನ್ ಬಂದಾವೆ. ಆ ಪೈಪಿನ ತುದಿಗೆ ಆ ಬಾಯಿಗೆ ಮಷೀನ್ ಹಚ್ಚಿಬಿಡ್ತಾರೆ, ಅದು ಮಷೀನ್ ಚಾಲು ಮಾಡಿಬಿಡ್ತದೆ, ಒಳಗೆಲ್ಲ ಬ್ಲಾಕ್ ಇದ್ದರೆ ಎಳ್ಕೊಂಡ್ಬಿಡ್ತದೆ. ನಿಮಗೆ ಮೇಲಿನವ್ರಿಗೆ ಯಾರಿಗೂ ಗೊತ್ತಾಗ್ಬಿಡ್ತಾರೆ ಕೆಳಗೆ ಅಷ್ಟು ಕೆಲಸ ನಡೆದಿರ್ತದೆ. ಹಾಗೆ ಗೊತ್ತಿಲ್ಲ ಏನು ಏನು ಮೆಕ್ಯಾನಿಸಮ್ ಅದು ಗೊತ್ತಿಲ್ಲ. ಇದೆಲ್ಲ ಸಾಧ್ಯ ಇದೆಯಪ್ಪ. ಎಲ್ಲಿವರೆಗೂ ಮೃತ್ಯುವಿನ ಆಟ ನಡೀತಾ ಇರ್ತದೆ, ಗಮನಾಗಮನಗಳು ಸಾಧ್ಯ ಇವೆ. ಆದರೆ ಈಗಿಲ್ಲಲ್ಲೋ, ಯಾಕೆ ಆತ್ಮ, ನಾನು ಜೀವಾತ್ಮ ಅಲ್ಲ, ನಾನು ದೇಹಾತ್ಮ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ನಾನು ಇವಾವುಗಳು ನನಗೆ ಸಂಬಂಧ ಇಲ್ಲ ಅನ್ನೋದು ಇವನು ಸ್ಪಷ್ಟವಾಗಿಬಿಟ್ಟಿದೆ. ನಾನು ಕೇವಲ ಆತ್ಮ ಮಾತ್ರ, ಹೊರತುಪಡಿಸಿ ಇನ್ನೊಂದೇನೂ ಇಲ್ಲ. ಇವನ ಜೊತೆ ಮೃತ್ಯುವಿಗೆ ಏನಾಟ? ಯಮನ ವ್ಯವಹಾರ ಏನದ ಇವನ ಜೊತೆಗೆ? ಏನು ಇಲ್ಲ. ಆಯ್ತು ಬಿಡಪ್ಪ, ನನ್ನ ಕೆಲಸ ಇಲ್ಲ, ನಾ ಹೋಗ್ತೀನಿ ಅಂತ ಹೋಗ್ಬಿಟ್ಟ. ಈಗ ಇದು ಏನಾಗಬೇಕು? ಆತ್ಮ ಹೇಳ್ತಾರೆ, ಪ್ರದೀಪ ನಿರ್ವಾಣವತ್ ಸರ್ವಮಂಧನ. ಅದೇ ಬ ಮ ಬರ್ದಲ್ಲ, ಬ ಮ ಅಲ್ಲ, ಬ ಈ ರಾಮ ಭಗವಂತ ಸರ್ವಬಂಧನ ಉಪಶಮನಾಥಂ. ಎಲ್ಲ ಬಂಧನಗಳು ಕಳಚಿ ಹೋಗಿದ್ದರಿಂದಾಗಿ ಆತ್ಮ ಎನ್ನುವ ಉರಿಯುವ ದೀಪ ಅಲ್ಲಿಯೇ ಶಾಂತವಾಗಿ ಹೋಗುತ್ತದೆ. ಅದಕ್ಕೆ ಮಹಾತ್ಮರು ಏನಂತ ಹೇಳ್ತಾರೆ, ಶತ್ರು ಅಂತ ಹೇಳೋದಿಲ್ಲ, ದೇಹ ಬಿಟ್ಟರು ಅಂತಲೂ ಹೇಳೋದಿಲ್ಲ. ದೇಹ ಬಿಟ್ಟರೆ ಆತ್ಮನಿಗೆ ಏನೋ ಕೆಲಸ ಬಿತ್ತು ಅಂತ ಆಗ್ತದೆ. ಏನು ದೇಹ ಬಿಡೋದು ಒಂದು ಕೆಲಸ ಹೌದಲ್ಲ, ಅವರ ದೇಹನೂ ಬಿಡೋದಿಲ್ಲ, ದೇಹದಿಂದ ಪ್ರಯಾಣನೂ ಮಾಡೋದಿಲ್ಲ, ಇದ್ದುಕೊಂಡು ಕೊಳೆಯೋದೂ ಇಲ್ಲ ಈ ಮೂರ್ಖರ ನಡುವೆ. ಮತ್ತು ಏನು ಮಾಡ್ತದದು? ಶಾಂತವಾಗ್ತದೆ. ಅದಕ್ಕೆ ಹೇಳ್ತಾರೆ, ಓ ಮಹಾತ್ಮ ಶಾಂತ ಹೋಗಿ, ಓ ಮಹಾತ್ಮ ಶಾಂತ ಹೋಗಿ ಅಂದರೆ ಏನಿದರ್ಥ? ತಾರಾನಂದರು ಶಾಂತರಾದರು, ಚಿದಾನಂದರು ಶಾಂತರಾದರು, ಹಿಂಗೆ ಹೇಳ್ತಾರೆ. ಇಲ್ಲಿ ಈ ವ್ಯವಹಾರ ಲೋಕದಲ್ಲಿ, ಈ ಲೌಕಿಕ ಲೋಕದಲ್ಲಿ ಆ ಭಾಷೆಗಳೇ ಇಲ್ಲ, ಏನು ಮಾಡೋದು? ಆ ಭಾಷೆಗಳನ್ನು ಮಾತಾಡೋರಿಲ್ಲ, ಆ ಭಾಷೆಗಳನ್ನ ಹೇಳೋರು ಇಲ್ಲ. ಇಲ್ಲಿ ಹೇಳೋದು ಸಮಾಧಿ ಆದರು, ಸಮಾಧಿ ತಗೊಂಡ್ರು, ಚಪ್ಪಡಿ ಕಲ್ಲು ಹಾಕಿಸ್ಕೊಂಡ್ರು ಇತ್ಯಾದಿ ಇತ್ಯಾದಿ ಎಲ್ಲ ಮೂರ್ಖರ ಹೇಳಿಕೆಗಳ. ಇಲ್ಲಿ ಎಷ್ಟು ಚಂದ ಅಗ್ನಿ ಪ್ರಮಾಣದ ನೋಡ್ರಿ, ಪ್ರದೀಪ ನಿರ್ವಾಣ ಮತ ಸರ್ವ ಬಂಧನ ಉಪಶಮನಾಥ ಬ್ರಹ್ಮ ಸಮಸ್ಮೃತಿ. ಆ ಶಾಂತವಾದ ಸ್ಥಿತಿ ಅದು ಏನು ಅಂತಂದ್ರೆ ಬ್ರಹ್ಮನ ಸ್ಥಿತಿಯೇ. ದೀಪ ಉರಿಯೋದು ಶಾಂತವಾಯಿತು, ಇದರ ಅರ್ಥ ಏನು ನೋಡಿ, ಆ ದೀಪ ಹೆಂಗೆ ಶಾಂತವಾಗ್ತದೆ? ಅದು ಹೋಗುವುದೂ ಇಲ್ಲ, ಇದ್ದು ಕೊಳೆಯುವುದೂ ಇಲ್ಲ, ಮತ್ತೇನಾಗ್ತದೆ? ಹಂಗೆ ಶಾಂತ ಬಸ್ ಮುಗಿತು. ಹಾಂ, ಈ ತಾತ್ಪರ್ಯ ಬ್ರಹ್ಮೈವ ಭವತಿ ಇತ್ಯರ್ಥ. ಬ್ರಹ್ಮನೇ ಆಗಿರುತ್ತಾನೆ. ಯದಾ ಸರ್ವೇ ಪ್ರಬಿಧ್ಯಂತಿ ಹೃದಯಸ್ಯೇಹ ಗ್ರಂಥಯಃ ಅಥ ಮರ್ತ್ಯೋ ಮೃತೋ ಭವತಿ ಏತಾವದ್ಯನುಶಾಸನಂ ಯದಾ ಸರ್ವೇ ಪ್ರಬಿಧ್ಯಂತಿ ಹೃದಯಸ್ಯೇಹ ಗ್ರಂಥಯಃ ಅಥ ಮರ್ತ್ಯೋರ್ಮೃತೋ ಭವತಿ ಏತಾವದ್ಯನುಶಾಸನಂ. ಯದಾ ಹೃದಯಸ್ಯ ಗ್ರಂಥಯಃ ಸರ್ವೇ ಗ್ರಂಥಯಃ ಪ್ರಬಿಧ್ಯಂತೆ, ಯದಾ ಇಹ ಜೀವಿತ ಕಾಲದಲ್ಲಿ ಹೃದಯ ಅಂತಃಕರಣವನ್ನು ಆಶ್ರಯಿಸಿಕೊಂಡಂತಹ ಸರ್ವೇ ಗ್ರಂಥಯಃ ಅವಿದ್ಯಾ ಕಾಮ ಕರ್ಮ ಎನ್ನುವಂತಹ ಎಲ್ಲ ಗ್ರಂಥಿಗಳು ಅಂದರೆ ಗಂಟುಗಳು ಸಡಿಲಾಗಿ ಪ್ರಬಿಧ್ಯಂತೆ ಅವು ಭಿನ್ನ ಭಿನ್ನವಾಗಿ ಬಿಡ್ತಾವೋ, ತದಾ ಮರ್ತ್ಯಃ ಅಮೃತಃ ಭವತಿ. ಮೃತನಾಗಬೇಕಾದವನು ಅಮೃತನಾಗಿ ಬಿಡುತ್ತಾನೆ. ಮೃತನಾಗುವ ಜೀವಾತ್ಮ ಈಗೇನಾಗ್ಬಿಡ್ತಾನೆ ಅವನು ಅಮೃತ, ಔಪಚಾರಿಕವಾಗಿ ಆಗ್ತಾನೆ ಅಂತ ಬರೆದಿದ್ದಾರೆ. ಅವನು ಅವನೇ ಆಗಿದ್ದಾನೆ, ಅವನು ಅಮೃತ ಸ್ವರೂಪನೇ ಆಗಿ ಉಳಿದಿದ್ದಾನೆ. ಅನ್ನ ಆಗೋದೇನು ಬಾಕಿ, ಮೊದಲು ಅದೇ ಆಗಿದ್ದ, ಈಗೂ ಅದೇ ಆಗಿದ್ದಾನೆ. ಭಾಷ್ಯ 82 ಕದಾ ಪುನಃ ಕಾಮಾನಾಂ ಮೂಲತಃ ವಿನಾಶ ಇತಿ ಉಚ್ಯತೆ ಯದಾ ಸರ್ವೇ ಪ್ರಬಿಧ್ಯಂತೆ ಭೇದಂ ಉಪಯಾಂತಿ ವಿನಶ್ಯಂತಿ ಹೃದಯಸ್ಯ ಬುದ್ಧೇಃ ಇಹ ಜೀವತ ಇವ ಗ್ರಂಥಯಃ ಗ್ರಂಥಿವತ್ ದೃಢಬಂಧನ ರೂಪ ಅವಿದ್ಯಾ ಪ್ರತ್ಯಯಃ ಇತ್ಯರ್ಥಃ. ಕದಾ ಕಾಮಾನಾ ಮೂಲತಃ ವಿನಾಶಃ ಭವತಿ ಇತಿ. ಈ ಕಾಮಗಳು ಮೂಲ ಸಹಿತವಾಗಿ, ರೂಟ್ ಸಹಿತವಾಗಿ, ಬೇರು ಸಹಿತವಾಗಿ ಈ ಕಾಮಗಳು ಯಾವಾಗ, ಕದಾ, ಯಾವಾಗ ಬಿಟ್ಟು ಹೋಗ್ತವೆ? ಬೆಳಗ್ಗೆ 4 ಗಂಟೆಗೋ, 100 ವರ್ಷ ದಾಟಿದ ಮೇಲೋ? ಈ ಹೃದಯದ ಅಂತಃಕರಣದಲ್ಲಿ ಆಶ್ರಯಿಸಿಕೊಂಡಂತಹ ಎಲ್ಲ ಕಾಮಗಳು ಮತ್ತು ಕಾಮಗಳ ಬೇರುಗಳು, ಬೇರು ಸಹಿತವಾದ ಎಲ್ಲ ಕಾಮಗಳು ಕದಾ ಯಾವಾಗ ಬಿಟ್ಟು ಹೋಗ್ತವೆ? ಬಿಟ್ಟು ಹೋದ್ಮೇಲೆ ತಾನೇ ಮೋಕ್ಷ, ಇವನಿಗೆ ಬ್ರಹ್ಮಸ್ವರೂಪ, ಬ್ರಹ್ಮಜ್ಞಾನ ಆಗೋದು. ಯಾವಾಗ ಬಿಟ್ಟು ಹೋಗ್ತವೆ? ವೆರಿ ಬ್ಯೂಟಿಫುಲ್ ಪ್ರಶ್ನೆಪ್ಪ, ನಾವು ಅಷ್ಟೇ ಸರಿ ಉತ್ತರ ಕೊಡ್ತೀವಿ. ಯದಾ ಸರ್ವೇ ಪ್ರಬಿಧ್ಯಂತೆ ಭೇದಂ ಉಪಯಾಂತಿ. ಈ ಬಿಟ್ಟು ಹೋಗ್ತಾವೆ, ಯಾವಾಗ ಬಿಟ್ಟು ಹೋಗ್ತಾವೆ ಅನ್ನೋ ಪ್ರಶ್ನೆಗೆ ಇಷ್ಟು ಚಂದ ಉತ್ತರ ಕೊಟ್ಟಿದ್ದಾರೆ ಅವರು. ಯದಾ ಸರ್ವೇ ಗ್ರಂಥಯಃ, ಎಲ್ಲ ಹೃದಯದ ಗ್ರಂಥಿಗಳು, ಗ್ರಂಥಯಃ ಯಾಕೆ ಗ್ರಂಥಿ ಅಂತ ಕರಿತೀವಿ, ದೃಢಬಂಧನ ರೂಪ ಅವಿದ್ಯಾಪ್ರತ್ಯಯಃ ಇತ್ಯರ್ಥಃ. ಅವಿದ್ಯಾ ಕಾಮ ಕರ್ಮ ಅನ್ನುವ ಗಂಟೆಗಳು ಅಂತಃಕರಣದಲ್ಲಿ ಇವೆ ಅಂತ ಆಗಿತ್ತಲ್ಲವೋ, ಏನ್ರಿ ಅವು? ಗಂಟು ಹಾಕಿದ ಗಂಟು, ಫೆವಿಕಾಲ್ ಹಚ್ಚಿದಂತಹ ಅಂಟು ಏನವು? ಇಷ್ಟೊತ್ತಾಳೆ ಉತ್ತರ ಬರಬೇಕಾಗಿತ್ತು ನಿಮ್ದು. ಅವಿದ್ಯಾಕೃತ ಅಧ್ಯಾರೋಪಿತ ಶಾಸ್ತ್ರದ ಬೆಳಕು ಬಿತ್ತು. ಹಾ, ಇಷ್ಟೇನಾ? ಮತ್ತೇನು ಬಂತಿಲ್ಲ, ಜ್ಞಾನನ ಬಂತಿಲ್ಲ. ಮೋಕ್ಷ ಇದು ಜ್ಞಾನದ ಒಂದು ಪವಾಡ. ಇದು ಈವನ್ ಅವಿದ್ಯಾ ಕಾಮ ಕರ್ಮ ಅನ್ನುವ ಗ್ರಂಥಿಗಳು ಬಿಟ್ಟು ಹೋಗ್ತಾವೆ ಅನ್ನುವುದು ಕೂಡ ಜ್ಞಾನದಿಂದಲೇ ಗುರುತಿಸಬೇಕೇ ವಿನಃ ಅವನು ಕಳ್ಕೊಂಬೋದು ಏನೂ ಇಲ್ಲ ಅಲ್ಲಿ. ಆ ಅವಿದ್ಯಾ ಕಾಮ ಕರ್ಮಗಳನ್ನು ಗ್ರಂಥಿ ಅಂತ ಯಾಕೆ ಕರಿತೀವಿ ಅಂದರೆ ದೃಢ ಬಂಧನ ರೂಪ. ಅವು ಗಟ್ಟಿಯಾಗಿ ನಮ್ಮನ್ನು ಬಂಧಿಸಿರುತ್ತವೆ ಅವಿದ್ಯೆಯಿಂದಾಗಿ. ಅವಿದ್ಯಾ ಪ್ರತ್ಯಯ, ಅವಿದ್ಯೆಯಿಂದಾಗಿ ಅವುಗಳಿಂದ ನಾವು ಗಟ್ಟಿಯಾಗಿ ಕಟ್ಟಿಸಿಕೊಳ್ಳಲ್ಪಟ್ಟಿರುತ್ತೇವೆ. ಹೇಗೆ ಕಟ್ಟ್ಯಾವವು ನಮಗೆ? ಅಹಮಿದಂ ಶರೀರಂ, ಮಮ ಇದಂ ಧನಂ, ಸುಖೀ ದುಃಖೀ ಚಾಹಂ ಇತ್ಯವಾದಿ ಲಕ್ಷಣ ತದ್ವಿಪರೀತಾತ್. ಇದಂ ಶರೀರಂ ಅಹಂ ಕಟ್ಯಾತ್ ನೋಡು, ಮಮ ಇದಂ ಧನಂ, ಇದಂ ಧನಂ ಮಮ ಧನಂ, ಇದಂ ಧನಂ ಮಮ ಧನಂ, ಈ ಹಣ ನಂದು, ಅದು ಚೆನ್ನೈ ಆಫೀಸಿಂದು, ಇದು ನಂದು, ಹಿಡ್ಕ ಬಿಡಬೇಡ. ಕಟ್ಟ್ಯಾಕ್ತ ನೋಡು, ಅಹಂ ಸುಖಿ ಅಹಂ ದುಃಖಿ, ನಾನು ಸುಖಿ ನಾನು ದುಃಖಿ ಇತ್ಯಾದಿ ಲಕ್ಷಣಗಳಿಂದ ನಮ್ಮನ್ನು ಕಟ್ಟಿ ಹಾಕಿರ್ತದೆ ಅವಿದ್ಯಾ ಸಮಯದಲ್ಲಿ. ಈಗ ವಿದ್ಯಾ ಸಮಯದಲ್ಲಿ ಏನಾಯಿತು? ತದ್ ವಿಪರೀತಾತ್. ಜ್ಞಾನಾನಂತರ ಅದು ಹೀಗಿರ್ತದೆ. ಹೇಗಿರ್ತದೆ? ಬ್ರಹ್ಮಾತ್ಮ ಪ್ರತ್ಯಯ ಉಪಜನಾತ್, ಉಪಜನನಾಥ ಬ್ರಹ್ಮೈವ ಅಹಮಸ್ಮಿ ಅಸಂಸಾರಿ ಇತಿ ವಿನಷ್ಟೇಷು ಅವಿದ್ಯಾ ಗ್ರಂಥಿಷು ತನ್ನಿಮಿತ್ತಾಃ ಕಾಮಾಃ ಮೂಲತಃ ವಿನಶ್ಯಂತಿ. ಬ್ರಹ್ಮ ಆತ್ಮ ಪ್ರತ್ಯಯ ಪ್ರಯೋಜನಾತ್. ಆತ್ಮ ಏನಾಗಿದೆ? ಬ್ರಹ್ಮನೇ ನಾನು ಅಂತ ಆಗ್ಬಿಟ್ಟದೆ ಈಗ. ನಾನು ಬ್ರಹ್ಮನೇ ಅಂತ ಆಗ್ಬಿಟ್ಟದೆ ಈಗ. ಈ ಬ್ರಹ್ಮನೇ ನಾನು ಅಂತ ಆಗಿರುವಾಗ ಬ್ರಹ್ಮ ಇವ ಅಹಮಸ್ಮಿ ಅಸಂಸಾರಿ. ಶರೀರಂ ಅಹಮಸ್ಮಿ ಸಂಸಾರಿ, ಧನಂ ಅಹಮಸ್ಮಿ ಸಂಸಾರಿ, ಬ್ರಹ್ಮ ಅಹಮಸ್ಮಿ ಅಸಂಸಾರಿ. ವಿನಷ್ಟೇಷು ಅವಿದ್ಯಾ ಗ್ರಂಥಿಷು ತನ್ನಿಮಿತ್ತಾಃ ಕಾಮಾಃ ಮೂಲತಃ ವಿನಶ್ಯಂತಿ. ಎಲ್ಲ ಪ್ರಕಾರದ ಅವಿದ್ಯಾ ಮೂಲದಿಂದ ಉತ್ಪತ್ತಿ ಆದಂಥ ಎಲ್ಲ ಕಾಮಗಳು ಮೂಲ ಸಹಿತವಾಗಿ ವಿನಶ್ಯಂತಿ, ಅವು ಸಂಹಾರಗೊಂಡಿರುತ್ತವೆ, ನಾಶಗೊಂಡಿರುತ್ತವೆ. ಯಾವ ಕ್ಷಣದಲ್ಲಿ? ಬ್ರಹ್ಮ ಆತ್ಮ ಪ್ರತ್ಯಯ ಪ್ರಯೋಜವು ಉಪಜನನಾಥ್. ಬ್ರಹ್ಮನೇ ನಾನು ಎನ್ನುವ, ನಾನು ಬ್ರಹ್ಮನೇ ಎನ್ನುವ ಪ್ರತ್ಯಯ, ನಾನು ಜೀವನೇ ಎನ್ನುವ ಪ್ರತ್ಯಯ ಹೊರಟು ಹೋಗಿ ಈಗೇನಾಗಿದೆ? ನಾನು ಬ್ರಹ್ಮನೇ ಉಪಜನನಾಥ. ಆ ಕಾಮಗಳು ಬೇರು ಸಹಿತವಾಗಿ ಎಲ್ಲವೂ ನಾಶವಾಗಿ ಹೋಗ್ತವೆ. ಅಥ ಮರ್ತ್ಯ ಅಮೃತ ಭವತಿ. ಆವಾಗ ಸಾವಿನಿಂದ ಕೂಡಿದ ಮರ್ತ್ಯನು ಅಮೃತನಾಗುತ್ತಾನೆ. ಅಮೃತನಾಗುತ್ತಾನೆ ಅಂತ ಬರೀರಿ, ಏನು ತಪ್ಪಿಲ್ಲ. ಕರೆ ಭವತಿ ಅಂತಿದೆ, ಅದ್ರ ಮುಂದೆ ಅಮೃತ ಸ್ವರೂಪದಿಂದ ಉಳಿಯುತ್ತಾನೆ ಅಂತ ಬ್ರಾಕೆಟ್ನ ಬರ್ಕೊಂಡ್ರಿ. ಶಬ್ದಗಳು ನಿಮಗೆ ಎತ್ತಿ ಹಾಕ್ಬಿಡ್ತವೆ. ಏತಾವದ್ಹಿ ಏತಾವದೇವ ಏತಾವನ್ಮಾತ್ರಂ ನ ಅಧಿಕಮಸ್ತಿ ಇತಿ ಆಶಂಕಾ ಕರ್ತವ್ಯ. ಇರೋದಿಷ್ಟೇ ಪ ನಚಿಕೇತ. ಇನ್ನೂ ಹೆಚ್ಚಿಗೆ ಏನಾದರೂ ಇದೆ ಏನೋ ಅಂತ ಮತ್ತೆ ನೀ ಶಂಕಿಸ್ಲಿಕ್ಕೆ ಹೋಗ್ಬೇಡ. ಇರೋದಿಷ್ಟೇ ನೋಡು. ಏತಾವಧಿ ಏತಾವದೇವ ಇಲ್ಲಿವರೆಗೂ ಮಾತ್ರ, ಏತಾವನ್ ಮಾತ್ರ ಇಷ್ಟು ಮಾತ್ರ. ನ ಅಧಿಕಮಸ್ತಿ ಇತಿ ಆಶಂಕಾ ಕರ್ತವ್ಯ. ಇದಕ್ಕೆ ಹೆಚ್ಚಿಗೆ ಇನ್ನೇನಾದ್ರೂ ಇದೆ ಅಂತ ಅನ್ಕೋಬೇಡ. ಇದಾನೇ ಅಂತ ಕೆಲವರು ಮಾತಾಡ್ತಾರೆ ಮರ್ತ್ಯ ಲೋಕದೊಳಗೆ, ಹೋಗ್ಯಾನೆ ಅಂತ ಕೆಲವರು ಮಾತಾಡ್ತಾರೆ. ಇವರಿಬ್ಬರ ಮಧ್ಯದಲ್ಲಿ ಗುಟ್ಟು ಏನು ಅಂತ ನಾನು ಕೇಳಿದೆ. ಆ ಗುಟ್ಟು ನಾನು ನಿನಗೆ ಹೇಳಿಕೊಟ್ಟೆ. ಇರೋದೇ ಇಷ್ಟು ಮಾತ್ರ ಇರೋದು. ಇನ್ನೂ ಏನಾದರೂ ಇದೆಯೇನೋ ಅಂತ ಮತ್ತೆ ನೀನು ಸಂಶಯಿಸಬೇಡ. ನ ಕರ್ತವ್ಯ ಅನುಶಾಸನಂ ಅನುಶಿಷ್ಟಿ ಉಪದೇಶ ಸರ್ವವೇದಾಂತಾನಾಮಿತಿ ವಾಕ್ಯಶೇಷ. ಎಷ್ಟು ವೇದ ಅಂತ ಕೇಳಿದರು ಇಷ್ಟು ನೋಡಿದ್ರೆ. ಸರ್ವೇ ವೇದಾಂತಾನಾಂ ಇತಿ ವಾಕ್ಯಶೇಷ. ಎಲ್ಲ ವೇದಾಂತಗಳು ಏನು ತಿಳಿಸಿಕೊಡ್ತಾವೋ ಅವು ಇಷ್ಟೇ ತಿಳಿಸಿಕೊಡ್ತಾವೆ ಅಂತ ಈ ವಾಕ್ಯಕ್ಕೆ ಸೇರಿಸ್ಕೋಬೇಕು. ಹೆಚ್ಚಿಗೆ ಇನ್ನೇನಿದೆ ಹೇಳೋದು? ಇತಿ ಶಂ ಅಂದ್ರೇನು? ಇಲ್ಲಿಗೆ ಉಪನಿಷತ್ ಮುಗೀತು ಅಂತ. ನಿರಸ್ತಾಶೇಷ ವಿಶೇಷ ವ್ಯಾಪಿ ಬ್ರಹ್ಮಾತ್ಮ ಪ್ರತಿಪತ್ಯ ಪ್ರಭಿನ್ನ ಸಮಸ್ತ ಅವಿದ್ಯಾ ಗ್ರಂಥಿ ಜೀವತ ಏವ ಬ್ರಹ್ಮಭೂತಸ್ಯ ವಿದುಷಃ ನ ಗತಿಃ ವಿದ್ಯತೆ ಇತ್ಯುಕ್ತಂ ಅತ್ರ ಬ್ರಹ್ಮ ಸಮಶ್ನುತೆ ಇತ್ಯುಕ್ತತ್ವಾತ್ ನ ತಸ್ಯ ಪ್ರಾಣ ಉತ್ಕ್ರಾಮಂತಿ ಬ್ರಹ್ಮೈವ ಸನ್ ಬ್ರಹ್ಮ ಅಪ್ಯೇತಿ ಇತಿ ಶ್ರುತ್ಯಂತರಾಚ್ಚ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜೈ.